ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ನಹೀ ಹೈ ಡರ್ ನಹೀ ಫಿಕರ್ ಮಿಲೀ ಹಮೇ ನಯೀ ಡಗರ್, ಫಸಲ್ ಕಾ ಕರ್ವಾ ಕೇ ಬೀಮಾ ಕಿಸಾನ್ ಕೀ ಚಿಂತಾ ಕೋ ಛೀನಾ. ಆಜ್ ಹೀ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಜುಡೆ ಔರ್ ನಿಶ್ಚಿಂತ ಹೋ ಜಾಯೆ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹೊಳೆನರಸಪುರ ತಾಲೂಕು ಗುಂಜೇವು ಗ್ರಾಮದ ಪ್ರಗತಿಪರ ಕೃಷಿಕ ಜಿಟಿ ಪುನೀತ್ ಹಾಗೂ ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಾದಂತಹ ಜಿಟಿ ಪುನೀತ್ ಅವರು ಹಾಗೂ ಅವರ ತಾಯಿಯವರು ನಮ್ಮೊಂದಿಗೆ ಇದ್ದಾರೆ. ಐಟಿಐವರೆಗೂ ಓದಂತಹ ಪುನೀತ್ ಅವರು ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಕೃಷಿಯನ್ನ ಪ್ರಾರಂಭವನ್ನ ಮಾಡಿದಂಥವರು. ಅದಕ್ಕೂ ಮೊದಲು ಕೆಲವು ಖಾಸಗಿ ಕಂಪನಿಗಳಲ್ಲಿಯೂ ಕೂಡ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಈಗ ಇರುವಂತಹ 5 ಎಕರೆ ಪ್ರದೇಶದಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿಯನ್ನ ಮಾಡಿಕೊಂಡು ತಮ್ಮ ಬದುಕನ್ನ ಅವರು ಕಟ್ಟಿಕೊಂಡಿದ್ದಾರೆ. ಹೇಗೆ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಇವತ್ತು ಹೊಳೆನರಸೀಪುರ ತಾಲೂಕಿನ ಗುಂಜೇವು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಟಿ ಪುನೀತ್ ಅವರು ಹಾಗೂ ಅವರ ತಾಯಿ ಸುಕನ್ಯಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಪುನೀತ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸುಕನ್ಯಾ ಅವರಿಗೆ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ಪುನೀತ್ ನೀವು? ಸರ್, ನಾನು ಚಿಕ್ಕ ವಯಸ್ಸಿಂದಲೂ ಕೃಷಿ ಮಾಡ್ತೀನಿ ಸರ್. ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೋ, ಸ್ಕೂಲ್ಗೆ ಹೋಗ್ಕೊಂಡು ಅವತ್ತೂ ಸಹ ನಾವು ಕೃಷಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸರ್ ಚಿಕ್ಕ ವಯಸ್ಸಿಂದ. ಮೊದಲಿಂದಲೂ ಕೂಡ ಕೃಷಿ ಬಗ್ಗೆ ಆಸಕ್ತಿ ಇತ್ತು? ಇದೆ ಸರ್, ಆಸಕ್ತಿ ಇದೆ. ಅಂದ್ರೆ ತೋಟದ ಮನೆ ಇತ್ತು, ನಮ್ಮ ಮನೇಲೂ ಸಹ ಕೃಷಿ ಕುಟುಂಬ ಆಗೋದ್ರಿಂದ. ತೋಟದಲ್ಲೇ ಮನೆ ಇದೆ? ತೋಟದಲ್ಲೇ ಸರ್ ಮನೆ. ತೋಟದಲ್ಲೇ ಮನೆ ಇದೆ. ಹೌದು ಸರ್. ಏನ್ ಓದಿದ್ರಿ ಪುನೀತ್ ನೀವು? ಸರ್, ನಾನು ಐಟಿಐ ಮಾಡಿದೆ, ಆಮೇಲೆ ಕರೆನ್ಸ್ ಪಂಡಿಸಲ್ಲಿ ಡಿಗ್ರಿ ಮಾಡಿದ್ದೀನಿ ಸರ್. ಡಿಗ್ರಿನೂ ಮಾಡಿದ್ರಿ? ಹೌದು ಸರ್. ಐಟಿಐ ಮಾಡಿದ್ಮೇಲೆ ಮುಂದಕ್ಕೆ ಯಾಕೆ ಓದ್ಲಿಲ್ಲ ನೀವು? ಐಟಿಐ ಮಾಡಿದ್ಮೇಲೆ ನನಗೆ ಸ್ವಲ್ಪ ಬಿಸ್ನೆಸ್ ಕಡೆ ಆಸಕ್ತಿ ಬಂತು ಸರ್. ಹಂಗಾಗಿ ನಾನು ದುಡಿಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಒಂದು ಮೈಂಡ್ ಇತ್ತು. ಅದೇ ಉದ್ದೇಶ ಇಟ್ಕೊಂಡು ನಾನು ಒಂದು ವರ್ಷ ಮೈಸೂರಿಗೆ ಹೋಗೋದೆ. ಮೈಸೂರಿಗೆ ಹೋಗಿ ಖಾಸಗಿ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿದೆ ಒಂದು ವರ್ಷ, ಒಂದು 5 ಕೆಲಸ ಮಾಡಿದೆ. ಆನಂತರ ನನಗೆ ಇಲ್ಲ, ನಾನು ಊರಲ್ಲೇ ತುಂಬ ಕೃಷಿ ಬಗ್ಗೆ ನನ್ನ ಆಸಕ್ತಿ ಇರೋದ್ರಿಂದ ನಾನು ಊರಲ್ಲೇ ಏನಾದ್ರು ಡೈರಿ ಫಾರ್ಮ್ ಮಾಡೋಣ, ಕೋಳಿ ಫಾರ್ಮ್ ಮಾಡೋಣ ಅಂದ್ಬಿಟ್ಟು ಅದೇ ಪ್ಲಾನಿಂಗ್ ಇಟ್ಕೊಂಡು ನಾನು ಊರಿಗೆ ಬಂದು ಒಂದು ಪ್ಲಾನ್ ಮಾಡ್ಕೊಂಡು ಒಂದು 1939 ಒಂದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಸೇರಿಸ್ಕೊಂಡಂಗೆ ಕೋಳಿ ಫಾರ್ಮ್ನು ಸ್ಟಾರ್ಟ್ ಮಾಡಿದೆ ಸರ್, ನಾಟಿ ಕೋಳಿ ಫಾರ್ಮ್ ಮಾಡೋಣ ಅಂತ. ಬಟ್ ನಾ ಸ್ಟಾರ್ಟ್ ಮಾಡಿದಾಗಲೇ ಗಿರ್ಸಮ್ ಪ್ರಾಬ್ಲಮ್ ಇತ್ತು. 2016 ಸ್ಟಾರ್ಟ್ ಮಾಡಿದ್ದು, 2017 ಗಿರ್ಸಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಾನು ಹಸುಗಳು ಸ್ಟಾರ್ಟಿಂಗಲ್ಲೇ ತಂದಿದ್ದೆ. ಗಿರ್ಸ್ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ತುಂಬ ಆರ್ಥಿಕವಾಗಿ ಹಿನ್ನಡೆ ಆಯಿತು, ಮತ್ತು ಯಾವ ಕೆಲಸನೂ ಅಭಿವೃದ್ಧಿ ಆಗಲಿಲ್ಲ. ಅದರಿಂದ ತುಂಬ ಮನನೊಂದಂಗಾಯ್ತು ಸರ್, ಗೊಂದಲ ಆದಂಗಾಯ್ತು. ಹಿಂಗೆ ಮಾಡ್ಕೊಂಡು ನಾನು ಅಲ್ಲೂ ಸರಿ ಮಾಡಲಿಲ್ಲ, ಎಜುಕೇಷನ್ ಮಾಡಲಿಲ್ಲ, ಈ ಇದು ಬಿಸ್ನೆಸ್ ಸರಿಯಾಗಿ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈಗ ನಾನು ಪ್ರಗತಿಪರ ರೈತರುಗಳನ್ನೆಲ್ಲ ನಾನು ಮೀಟ್ ಮಾಡ್ತಿದ್ದೆ ಸರ್. ಬರೀ ಯಾರು ರೇಷ್ಮೆ ಮಾಡ್ತಿದ್ರೆ, ಎಲ್ಲ ತೋಟಗಾರಿಕೆ ಬೆಳೆಯುತ್ತೆ ಅಂತಂದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಿದ್ದೆ. ಅವ್ರು ಹೇಗೆ ಮಾಡ್ತಿದ್ರು ಏನು ಅಂತ ಕೇಳ್ತಿದ್ದೆ. ಇದೇ ರೀತಿ ನಾನು ಕೇಳ್ತಾ ಇರ್ಬೇಕಾದ್ರೆ ರಿಲೇಷನ್ ಮನಮೋಹನ್ ಪರಿಚಯದ ಬೊಳಂಕಿ ಅವರು ಈ ರೇಷ್ಮೆ ಕೃಷಿ ಬಗ್ಗೆ ಹೇಳಿದ್ರು ಸರ್. ಅದು ನನಗೆ ತುಂಬಾ ಇಂಟ್ರೆಸ್ಟ್ ಅನ್ನಿಸ್ತು. ಮತ್ತೆ ಇದರಲ್ಲಿ ಭವಿಷ್ಯನೂ ಚೆನ್ನಾಗೈತೆ ಅಂತ ನನ್ಗೆ ಅನಿಸ್ತು. ಆಮೇಲೆ ನಾನು ರೇಷ್ಮೆ ಕೃಷಿ ಸ್ಟಾರ್ಟ್ ಮಾಡಿದೆ ಸರ್, ಅವ್ನು ಹೇಳ್ಕೊಟ್ಟ ಇದ್ರ ಮೇಲೆ ನಾನು ರೇಷ್ಮೆ ಕೃಷಿ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ನಮ್ಮ ಒಳೇಶ್ಪುರ ರೇಷ್ಮೆ ಇಲಾಖೆಯವರು ಸಹ ಹೆಲ್ಪ್ ಮಾಡಿದ್ರು ನನಗೆ ರೇಷ್ಮೆ ಕೃಷಿ ಬಗ್ಗೆ. ಅವ್ರು ನಮಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಪ್ರವಾಸ ಕರ್ಕೊಂಡೋಗಿ ತೋರಿಸಿ ಅದೆಲ್ಲ ಯಾರು ಪ್ರಗತಿಪರ ರೈತರು ಅವರೇ ಚಾಕಿ ಸೆಂಟರ್ಗಳನ್ನ ಹೆಂಗೆ ನಮ್ಗೆ ಕೊಡ್ತಾರೆ, ನಾವು ಚಾಕಿ ಸೆಂಟರ್ಗಳಿಂದ ಮೊಟ್ಟೆಗೆ ತಂದರೆ ಅದು ಯಾವ ರೀತಿ ಫೇಲ್ ಆಗೋದಿಲ್ಲ, ಯಾವ ರೀತಿ ನಾವು ನೋಡ್ತಿರ್ಬೇಕು, ಮತ್ತು ಮನೆಗಳನ್ನ ನಾವು ಯಾವ ರೀತಿ ನಾವು ಇದನ್ನು ವಾತಾವರಣ ಸರಿಪಡಿಸ್ಕೋಬೇಕು ಇದ್ರ ಬಗ್ಗೆ ಹೇಳ್ಕೊಟ್ರು. ಇದೇ ರೀತಿ ನಾವು ಪ್ರಗತಿಪರ ರೈತರನ್ನ ನಾವು ಭೇಟಿ ಮಾಡಬೇಕಾದ್ರೆ ಅವರೆಲ್ಲ ತೋಟದ ಮನೆಯಲ್ಲೆಲ್ಲ ಮರಗಿಡಗಳನ್ನ ಹಾಕ್ತಿದ್ರು, ಅದ್ರಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ಹಂಗಾಗಿ ನಾನು ಸಹ ಸ್ಟಾರ್ಟ್ ಮಾಡಿ ಇವಾಗ ಹಣ್ಣಿಂದೊಂದು ಫಾರ್ಮ್ ತರ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಜೇನು ಈಗ ರೀಸೆಂಟ್ ಆಗಿ ನಮ್ಮ ಬಳದರೆ ಮಂಜುಣ್ಣ ಅವರು ಪರಿಚಯ ಆದ್ರು, ಸಮಗ್ರ ಕೃಷಿ ಕಂದಲಿಯಲ್ಲಿ ನಾವು ಟ್ರೈನಿಂಗ್ ತಗೋಬೇಕಾದ್ರೆ ಅವರ ಸಹಾಯದಿಂದ ನಾನು ಜೇನು ಕೃಷಿನೂ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಹೀಗೆ ಹಂತವಾಗಿ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಹಂತವಾಗಿ ಮಾಡ್ಕೊಂಡು ಹೋಗ್ತೀನಿ ಸರ್. ಈಗ ಪ್ರತಿ ತಿಂಗಳು ಸಹ ನಾನು ಯಾರ ಪ್ರಗತಿಪರ ರೈತರನ್ನ ಭೇಟಿ ಮಾಡ್ತೀನಿ ಸರ್. ಆತ್ಮೀಯಜನೆ ಮಧುಸೂದನ್ ಸರ್ ಪರಿಚಯ ಇದ್ದಾರೆ, ಮೊನ್ನೆ ನಮಗೊಂದು ಅವಾರ್ಡ್ ಕೊಟ್ಟರು, ಅವಾರ್ಡಲ್ಲೆಲ್ಲ ಪರಿಚಯ ಆಗಿ ಅವ್ರು ನನಗೆ ಎಲ್ಲ ಹೇಳ್ಕೊಡ್ತಾರೆ ಸರ್, ಹಿಂಗೆ ಹಿಂಗೆ ಇಂದಿಂಥವ್ರು ಪ್ರಗತಿಪರ ರೈತರಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಐಡಿಯಾಗಳು ಬರ್ತವೆ, ಯಾವ ರೀತಿ ನಮ್ಮ ಜಮೀನು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಸಾವಯವ ಪದ್ಧತಿಗಳನ್ನ ಹಿಂಗೆ, ಮತ್ತೆ ನಾವು ಅವಾರ್ಡ್ ಬರೋಕ್ಕೆ ಅವ್ರ ಹಿನ್ನೆಲೆ ಏನಾಗಿತ್ತು, ಅವ್ರ ಪರಿಶ್ರಮ ಏನಾಗಿತ್ತು ಅಂತ ಇವೆಲ್ಲ ಹೇಳ್ಕೊಡ್ತಾರೆ ಸರ್. ಆ ಹಿನ್ನೆಲೆ ಮೇಲೆ ನಾನು ಪ್ರತಿಯೊಬ್ಬರು ರೈತರನ್ನ ಭೇಟಿ ಮಾಡಿ ಅವರು ಯಾವ ರೀತಿ ಬೆಳೀತಾರೆ, ಅವರು ಮೊದಲು ಹೇಗಿತ್ತು ಆದಾಯ, ಮತ್ತೆ ಅವರು ಜಮೀನ ಬದಲಾವಣೆ ಹೇಗೆ ಮಾಡಿದ್ರು, ನಮ್ಮ ವೆದರ್ಗೂ ಯಾವ್ಯಾವ ಬೆಳೆಗಳು ಸೆಟ್ ಆಗ್ತದೆ ಅದನ್ನೆಲ್ಲ ಅವರನ್ನೆಲ್ಲ ವಿಚಾರ ಮಾಡ್ಕೊಂಡು ಅದೇ ತರ ನಮ್ಮ ಜಮೀನಲ್ಲೂ ಹಲವಾರು ಮಾದರಿಗಳು ಮಾಡಿದ್ದೀನಿ ಸರ್. ಈಗ ಮಗ ITI ಓದಿ ಕೆಲಸ ಮಾಡ್ತಾ ಇದ್ರು, ಕೃಷಿ ಮಾಡ್ತೀನಿ ಅಂತ ಹೇಳಿ ಮನೆಗೆ ಬಂದ್ರು, ಅದಕ್ಕೆ ನಿಮ್ಮ ಒಪ್ಪಿಗೆ ಇತ್ತ ಸುಕನ್ಯಮ್ಮ ಅವರೇ? ಹೌದು ಸರ್, ಒಪ್ಪಿಗೆ ಇತ್ತು. ಅಂದ್ರೆ ಅಲ್ಲಿ ಮಾಡಕ್ಕೆ ತುಂಬಾ ಅವನಿಗೆ ಕಷ್ಟ ಅನ್ಸಿತ್ತಲ್ಲ, ಹಾಗಾಗ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ರೆ ನನ್ನ ಜೊತೆಗೆ ಅವನು ಮಾಡ್ಕೊಂಡು ಇಬ್ರು ಸೇರಿ ಮಾಡ್ಬೋದಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನನಗೂ ತುಂಬಾ ಖುಷಿ ಆಯ್ತು ಸರ್. ಈಗ ಮಗ ಬರೋದಕ್ಕಿಂತ ಮೊದಲು ನೀವು ಒಬ್ಬರೇ ಮಾಡ್ತಾ ಇದ್ರ? ಹಾ, ನಾನು ಒಬ್ಬರೇ ಮಾಡ್ತಾ ಇದ್ದೆ. ನಮ್ಮನೆಯವರು ಇದ್ರು, ಅವರು ಡ್ಯೂಟಿ ಮುಗಿಸ್ಕೊಂಡ್ಬಂದು ಅವರು ಹೆಲ್ಪ್ ಮಾಡೋರು ನಮಗೆ. ಹಾಗಾಗ್ಬಿಟ್ಟು ನಾನು ತುಂಬಾ ಮಾಡ್ತಿದ್ದೆ, ಅವರು ಬೆಳಗ್ಗೆ ಹೋಗಿ ಡ್ಯೂಟಿ ಸಂಜೆ ಬರ್ತಾ ಇದ್ರಲ್ಲ, ಹಾಗಾಗ್ಬಿಟ್ಟು ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ಪುನೀತ್ ಮನೆಗೆ ಬಂದು ಕೃಷಿ ಮಾಡೋದಕ್ಕಿಂತ ಮೊದಲು ಏನೇನು ಬೆಳೀತಾ ಇದ್ರಿ ನೀವು? ಅವಾಗ ಕಬ್ಬು, ತೆಂಗು, ಅಡಿಕೆ ಇತ್ತು ಅವಾಗ್ಲೂ, ಮತ್ತೆ ಜೋಳ, ರಾಗಿ ಇವೆಲ್ಲ ಬೆಳೀತಾ ಇದ್ವಿ ಸರ್. ಒಬ್ರಿಗೆ ಕಷ್ಟ ಆಗ್ತಿರಲ್ಲ ಮಾಡ್ಲಿಕ್ಕೆ? ಕಷ್ಟ ಆಯ್ತಿರ್ತು, ಆದ್ರೂ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ಹೊರಗಡೆ ಕೆಲಸ ಮಾಡ್ಕೊಂಡಿದ್ದವರು ಪುನೀತ್ ನೀವು, ಮತ್ತೆ ಅಲ್ಲಿವರೆಗೂ ಓದ್ಕೊಂಡಿದ್ದು ಅವರು, ವಾಪಸ್ ಬಂದು ಕೃಷಿ ಮಾಡ್ಕೊಂಡು ನಾನು ಒಳ್ಳೆ ಬದುಕು ಕಟ್ಕೋಬಹುದು ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ? ಅನ್ನಿಸ್ತು ಸರ್ ನನಗೆ. ಈಗ ವಾಣಿಜ್ಯ ಇದರಲ್ಲಿ ನಾವು ಕೆಲಸ ಮಾಡಿದಾಗ ಅಲ್ಲಿ ನಾವು ತುಂಬಾ ಪರಿಶ್ರಮ ಪಡ್ತಿರ್ತೀವಿ. 8 ಗಂಟೆ ಕೆಲಸ ಅಂತ ಅಂದ್ರೆ ನಾವೇ ವಿದ್ಯಾರಾಗ್ಬಿಟ್ಟು ಅಷ್ಟೊಂದು ಪರಿಶ್ರಮ ಪಟ್ಟು ಕೆಲಸ ಮಾಡೋದ, ಅದನ್ನ ನನ್ನ ಜಮೀನಲ್ಲಿ ನಾನು ಮಾಡಿದ್ರೆ ಕರೆಕ್ಟ್ ಆಗಿ ಅದೇ ಟೈಮಿಂಗ್ಸ್ ಅಲ್ಲಿ ನಾನು ಮಾಡಿದ್ರೆ ಯಶಸ್ವಿ ಆಗ್ಬೋದು ಅಂತ ನನ್ಗೆ ಅನಿಸ್ತಿತ್ತು. ಎಷ್ಟೇ ನಾವು ಶ್ರಮ ಪಟ್ಟು ಮಾಡಿದ್ರು ಅಲ್ಲಿ ನಮಗೆ ಒಂದ್ ಫಿಕ್ಸಬಲ್ ಸ್ಯಾಲರಿಗಳಿರ್ತವೆ, ನಮ್ಗೆ ಅಭಿವೃದ್ಧಿ ಅಷ್ಟು ಕಾಣ ಬರೋದಿಲ್ಲ. ನಾಲೆಜ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಾಲೆಜ್ ಡೆವಲಪ್ಮೆಂಟ್ ಮಾಡ್ಕೊಂಡು ಉತ್ತಮವಾದ ಕೆಲಸಕ್ಕೆ ಹೋಗಬೇಕು, ಇಲ್ಲಾಂದ್ರೆ ನಾವು ಅದನ್ನೇ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಗೆ ಅಭಿವೃದ್ಧಿ ಇರ್ತಿರ್ಲಿಲ್ಲ. ಅದೇ ಉದ್ದೇಶಕ್ಕೋಸ್ಕರ ನಾನು ಕರೆನ್ಸ್ ಮಾಡಿಸು ಡಿಗ್ರಿನೂ ಮಾಡಿದೆ, ಏನು ಡೆವಲಪ್ಮೆಂಟ್ ಮಾಡ್ಕೋಬೇಕು ನಾನು ನಾಲೆಜ್ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಅದಕ್ಕಿಂತ ನಾನು ಚಿಕ್ಕ ವಯಸ್ಸಿಂದಲೂ ನಾನು ಕೃಷಿ ಹಿನ್ನೆಲೆಯಿಂದಲೇ ಬಂದಿರೋದ್ರಿಂದ ನನಗೆ ಕೃಷಿ ತುಂಬ ಆಸಕ್ತಿ ಆಗಿತ್ತು, ಆಸಕ್ತಿ ವಿಷಯ ಆಗಿತ್ತು. ಮತ್ತೆ ಅದರಲ್ಲೇ ನಾನು ತುಂಬ ಯೂಟ್ಯೂಬಲ್ಲೆಲ್ಲ ಅದ್ರ ಬಗ್ಗೆ ಸರ್ಚ್ ಮಾಡ್ತಿದ್ದೆ, ರೈತರುಗಳನ್ನ ಈಗ ಹೇಳಿದ್ನಲ್ಲ ಸರ್, ರೈತರುಗಳನ್ನ ಸಖತ್ ಮೀಟ್ ಮಾಡ್ತಿದ್ದೆ. ಹಂಗಾಗಿ ನಾನು ತುಂಬ ಆಕರ್ಷಣೆ ಆಗಿತ್ತು ನನಗೆ ಕೃಷಿ. ಮತ್ತೆ ಅದರಲ್ಲೇ ನಾನು ತೋಟದ ಮನೆ ಇದರಿಂದ ನಮ್ಮ ಮೂಲ ಕೃಷಿನೇ ಬಂದಿರೋದ್ರಿಂದ ನಮ್ಗೆ ಆಸಕ್ತಿ ಇರೋದ್ರಿಂದ ನಾನು ಇದರಲ್ಲೇ ನಾನು ಡೆವಲಪ್ಮೆಂಟ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ತುಂಬಾ ಭವಿಷ್ಯ ಇದೆ ಸರ್ ಇದರಲ್ಲಿ, ಅಂದ್ರೆ ನಾವು ಹೋರಾಟ ಮಾಡಬಹುದು, ತುಂಬಾ ನಾವು ಬೆಳಿಬಹುದು ಇಲ್ಲಿ, ಆರ್ಥಿಕವಾಗಿ ಬೆಳಿಬಹುದು ಅನ್ನೋದು ಇದೆಲ್ಲ ನನಗೊಂಥರ ಕಾನ್ಸೆಪ್ಟ್ ನಾನು ತುಂಬಾ ಇಂಟ್ರೆಸ್ಟ್ ಅನಿಸ್ತಿತ್ತು ಸರ್. ಆ ಉದ್ದೇಶದಿಂದ ನಾನು ಇಲ್ಲ ನಾನು ಅಗ್ರಿಕಲ್ಚರ್ ಅಲ್ಲಿ ಬರೋಣ, ಅಗ್ರಿಕಲ್ಚರ್ ತುಂಬಾ ಅವಕಾಶಗಳಿವೆ, ಇಲ್ಲ ನಾಲೆಡ್ಜ್ ಇದ್ರೆ ನಾವು ಇನ್ನೂ ಬೆಳಿಬಹುದು ಅಂತ ಅನಿಸ್ತಿತ್ತು. ನಾವು ಆ ಉದ್ದೇಶದಿಂದ ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡೆ ಸರ್. ನೀವು ಕೃಷಿ ಮಾಡೋದಕ್ಕಿಂತ ಬರೋದಕ್ಕಿಂತ ಮೊದಲು ನಿಮ್ಮ ಹೊಲ ಮತ್ತೆ ಜಮೀನಿನ ಪರಿಸ್ಥಿತಿ ಹೇಗಿತ್ತು, ಇವಾಗ ಹೇಗಿದೆ? ನಾವು 2005 ಹಿಂದೆ ಗುಂಜ ಗ್ರಾಮದಲ್ಲಿ ವಾಸ ಆಗಿದ್ದು, ಆಗ ಜಮೀನ್ ಕಡೆ ಅಷ್ಟು ಆಸಕ್ತಿ ಇರಲಿಲ್ಲ, ನಾವು ಆಸಕ್ತಿಯಾಗಿ ಹೋಗ್ತಿರ್ಲಿಲ್ಲ, ಕಬ್ಬು ಹಾಕ್ಬಿಡ್ತಿದ್ದು ಇಲ್ಲ ಉಳ್ಳಿ ಅರಿಸಿಬಿಡ್ತಿದ್ದು ಇಲ್ಲ ರಾಗಿ ಹಾಕ್ಬಿಡ್ತಿದ್ದು ಅರೆ ರಾಗಿನ ಹಾಕ್ತಿದ್ದು, ಅಷ್ಟು ಇಂಟ್ರೆಸ್ಟ್ ಆಗಿ ಯಾವ್ದು ಮಾಡ್ತಿರ್ಲಿಲ್ಲ. ಮತ್ತೆ ಆಗೆಲ್ಲ ರಾಸಾಯನಿಕ ಜಾಸ್ತಿ ಬೆಳೆಸ್ತಿದ್ವಿ ಸರ್, ಅದಲ್ಲದೆ ಆಗ ತುಂಬಾ ಫ್ಯಾಕ್ಟ್ರಿಗಳ ಸಮಸ್ಯೆ ಇತ್ತು, ಅದಕ್ಕೆ ನಾವು ಕಬ್ಬು ಬಿಡಿಸ್ಬೇಕಂದ್ರೆ ಹಿಂಸೆ ಆಗ್ತಿತ್ತು, ಕಬ್ಬು ಬೆಳೆಯೋದು ಅಂದ್ರೆ ಬೆಳೆದೇನು ಅಷ್ಟು ಹಿಂಸೆ ಆಗ್ತಿರ್ಲಿಲ್ಲವೋ, ಆದ್ರೂ ಕಬ್ಬನ್ನ ನಾವು ಮಾರಾಟ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಸರ್. ಅದೆಲ್ಲ ನಮ್ಗೆ ಮಾರಾಟ ಮಾಡಿ ಲಾಭ ಅಂಶ ಏನೂ ಸಿಗ್ತಿರ್ಲಿಲ್ಲ. ಅದೆಲ್ಲ ನನಗೆ ನಾನು ಅದನ್ನ ನೋಡ್ತಿದ್ದೆ, ನಮ್ಮ ಮನೇಲೆಲ್ಲ ವ್ಯವಹಾರ ಮಾಡೋದೆಲ್ಲ ನೋಡ್ತಿದ್ದೆ, ಅದ್ರ ಬಗ್ಗೆ ನಾನು ಬೇರೆ ಏನಾರ ಮಾಡಬೇಕು ಅಂತ ಅನಿಸ್ತಿತ್ತು. ನಮ್ಗೆ ಆಗೆಲ್ಲ ಶುಂಠಿ ಟ್ರೆಂಡ್ ಇತ್ತು, ಆಲೂಗಡ್ಡೆ ಟ್ರೆಂಡ್ ಇತ್ತು, ಆ ಥರ ಏನಾರ ಮಾಡಬೇಕು ಅಂತ ನಮಗೂ ಐಡಿಯಾ ಇತ್ತು. ಆ ಟೈಮಲ್ಲಿ ನಮ್ಮಪ್ಪ ಇಲ್ಲ ತೋಟದಲ್ಲೇ ಮನೆ ಮಾಡೋಣ, ತೋಟದಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇದಾರ ನಾವು ತೋಟ ಗಿಟ ಮಾಡ್ಕೊಂಡು ಇರೋಣ, ಈ ಊರಲ್ಲಿ ತುಂಬಾ ಆರ್ಥಿಕವಾಗಿ ಹಿನ್ನೆಲೆ ಆಗ್ತೈತೆ, ಅಲ್ಲೇ ಇದ್ಕೊಂಡ್ರೆ ನಾವು ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಮ್ಮಪ್ಪ ಕೊಳೆಬೋಗಿ ಕೊಡ್ಸಿದ್ರು ಸರ್. ಆದ್ರೂ ದೇವ್ರ ಕೃಪೆಯಿಂದ ನಮ್ಗೆ ಕೊಳೆಬೋಗಿ ಸಕ್ಸಸ್ ಆಯ್ತು. ಒಂದ್ ಪ್ರಶ್ನೆ ಕೊಡ್ಸಿದ್ದೆ ಚೆನ್ನಾಗ್ ನೀರು ಬಂತು, ಇವತ್ತು ಸಹ ಮಳೆಗಾಲದಲ್ಲಿ ಅದು ನೀರು ಉಕ್ಕಿ ಹರಿತದೆ. ಕೊಳೆಬೋಗಿ ಸಕ್ಸಸ್ ಆದ್ಮೇಲೆ ನಾವು ಮನೆ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ 2 ಎಕರೆ ಜಮೀನ್ ಇತ್ತು. ಆಗ ನಾವು ಆರಂಭ ಮಾಡುದು ಜೋಳ ಹಾಕೋದು, ಕಬ್ಬು ಹಾಕೋದು, ಆಗ ಉತ್ತಮ ಮಟ್ಟಕ್ಕೆ ಬೆಳೀತಾ ಇದ್ದು. ಬಟ್ ಆದ್ರೆ ಏನಂದ್ರೆ ಆರ್ಥಿಕವಾಗಿ ನಾವು ಇನ್ನೆಲ್ಲ ಇದ್ದು ಸರ್, ಯಾಕೆಂದ್ರೆ ಆ ಮಾರ್ಕೆಟ್ ಕಬ್ಬಿನ ಮಾರ್ಕೆಟ್ ನನಗೆ ಅಷ್ಟು ಇದನ್ನಿಸ್ತಿಲ್ಲ ಸರ್. ನಾವ್ ಎಷ್ಟೇ ಬೆಳೆದ್ರು ಫೈನಲ್ ಅಲ್ಲಿ ತುಂಬಾ ಸಮಸ್ಯೆಗಳಾಗ್ತಿತ್ತು. ಮಾರ್ಕೆಟ್ಗೆ ತಗೊಂಡೋಗೋದಾಗ್ಲಿ, ನಮ್ ಗಾಡಿಗಳು ಸಿಗ್ತಿರ್ಲಿಲ್ಲ, ಅದೆಲ್ಲ ಸಮಸ್ಯೆ ಅನಿಸ್ತಿತ್ತು. ಅದು ಬೇಡ ಅನ್ಬಿಟ್ಟು ನಾವು ಜೋಳ ಬೆಳೆದು, ಅದಾದ್ಮೇಲೆ ನಾವು 2015 ನಾನು ವಾಪಸ್ ಬಂದಾಗ್ಲೇ ಯಾವ್ದು ಬೇಡ, ಸ್ವಂತ ಏನೇ ಮಾಡೋದಾದ್ರು ನನ್ನ ಆಸಕ್ತಿಯಿಂದ ಮಾಡೋಣ, ನಾನು ಅದನ್ನ ಮಾರ್ಕೆಟ್ ಮಾಡಂಗಿರ್ಬೇಕು ಅಂತದ್ ಎದಾರ ಮಾಡೋಣ ಅಂತ ನನ್ಗೊಂದು ಆಸಕ್ತಿ ಬಂತು. ಆಗ ನಂಗೆ ಅನ್ಸಿದ್ದು ಹೈನುಗಾರಿಕೆ ಮತ್ತೆ ಕೃಷಿ ಸರ್. ಆಮೇಲೆ ನಾನೇನು ಅನಿಸ್ತು, ಈಗ ಸಾವಯವ ಪದ್ಧತಿ ಮಾಡಿದ್ರೆ ನಾವು ಅಭಿವೃದ್ಧಿ ಹೊಂದ್ಬೋದು, ಇನ್ವೆಸ್ಟ್ಮೆಂಟ್ ಕಡಿಮೆ ಅನಿಸ್ತು. ಆಮೇಲೆ ನಾನು ಜೀವಾಮೃತ ಸ್ಟಾರ್ಟ್ ಮಾಡಿದೆ ಸರ್. ಜೀವಾಮೃತ ಈಗ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮೂರಲ್ಲಿ ಜೀರೋ ಬಟನ್ ನ್ಯಾಚುರಲ್ ಫಾರ್ಮಿಂಗ್ ಶಿವಮೊಗ್ಗದವ್ರು ಬಂದ್ರು ಸರ್, ನಮ್ಮೂರನ್ನ ಆಯ್ಕೆ ಮಾಡ್ಕೊಂಡು ಅದ್ರಲ್ಲಿ ನನ್ನನ್ನು ಸಹ ಆಯ್ಕೆ ಮಾಡ್ಕೊಂಡು ಅವರು ಸಹ ನಮಗೆ ತುಂಬಾ ಸಹಾಯ ಮಾಡಿದ್ರು. ಡ್ರಮ್ಗಳು ಕೊಟ್ಟು ಜೀವಾಮೃತ ಮಾಡಕ್ಕೆ ಅವರು ಸಹಾಯಧನ ಮಾಡಿ ಅದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟು ಯಾವ ರೀತಿ ಜೀವಾಮೃತ ಮಾಡ್ಕೋಬಹುದು, ಜೀವಾಮೃತದಿಂದ ನಮ್ಗೆ ಏನೇನು ಬೆನಿಫಿಟ್ ಆಗ್ತದೆ, ಮತ್ತೆ ಅದಲ್ಲದೆ ನಾವು ಔಷಧಿಗಳನ್ನ ಯೂಸ್ ಮಾಡದಲ್ಲೇ ಯಾವ ರೀತಿ ನಾವು ಬ್ಯಾಡವಾದ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಬಹುದು, ಅಗ್ನಿಹೋತ್ರ ಆಗಿರ್ಬೋದು, ತುಂಬಾ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು ಸರ್. ಈಗ ತುಂಬಾ ಕಷ್ಟಪಟ್ಟು ನಿಮ್ಮ ಮಗ ಕೆಲಸ ಮಾಡ್ತಿದ್ದಾರೆ, ನೀವು ಇವಾಗ ಏನೇನು ನೆರವು ಆಗ್ತಿದ್ದಾರೆ ಅವ್ರಿಗೆ? ಅವ್ರಿಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ನಾನು ಸಹಾಯ ಮಾಡ್ತಾ ಇದ್ದೀನಿ ಸರ್. ಯಾವ ತರ ಸಹಾಯ ಮಾಡ್ತೀರಿ? ಅವ್ರು ಏನೇ ಸೊಸೆ ನೆಡ್ಬೇಕಾರು ಅದು ಸೊಸೆ ನೆಟ್ಟು ಅವರು ಇದ್ ಮಾಡಿದಾಗೆಲ್ಲ ನೀರ್ ಹಾಕೋದು, ಗುಣಿ ಕುಕ್ಕೋದು, ಅದ್ರ ಟೈಮಿ ಸರಿಯಾಗಿ ಅದನ್ನ ನೋಡ್ಕೊಂಡು ಲಿಗ ಮಾಡೋದು ಎಲ್ಲ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇರ್ತೀನಿ ಸರ್. ಎಲ್ಲಾ ತರದಲ್ಲೂ ಕೂಡ ನೆರವು ಆಗ್ತೀರಿ. ಹಿಪ್ ನೆರಳೆ ಯಾವಾಗ ಹಾಕೊಂಡ್ರಿ ಪುನೀತ್ ಸರ್? ಯಾವಾಗ ನನ್ನ ಫಾರ್ಮಿಂಗ್ ಫೇಲ್ ಆಯ್ತು ನಾನು ಆ ತಕ್ಷಣ ನಾನು ಟರ್ನ್ ಮಾಡಿದೆ ಸರ್, ಅದನ್ನೇ ನಾನು ಚೇಂಜಸ್ ಮಾಡ್ಬಿಟ್ಟು ಹಿಪ್ ನೆರಳೆ ಸ್ಟಾರ್ಟ್ ಮಾಡಿದೆ ಸರ್. ಅಂದ್ರೆ ಅದು ನಷ್ಟ ಆಯ್ತು ಅಂತ ಹೇಳಿ ನೀವೇನು ಧೈರ್ಯಗೆಡ್ಲಿಲ್ಲ? ನೆಕ್ಸ್ಟ್ ಆಯ್ತು ಅಂತ ನನಗೂ ಸ್ವಲ್ಪ ಇನ್ನೆಲ್ಲ ಆಯ್ತು ಸರ್, ಸ್ವಲ್ಪ ಖಿನ್ನತೆಗಳು ಸ್ಟಾರ್ಟ್ ಆಯ್ತು. ನಾನು ಯಾವ್ದು ಎಜುಕೇಶನ್ ಸರಿಯಾಗಿ ಮಾಡ್ಲಿಲ್ಲ, ಇಲ್ಲ ನಾನು ಹೊರಗಡೆ ಸರಿಯಾಗಿ ದುಡಿಲಿಲ್ಲ, ಏನ್ ಮಾಡೋದಂತ ಯೋಚನೆ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತನ ಸಹಾಯದಿಂದ ಇದೊಂದು ಸ್ಟಾರ್ಟ್ ಮಾಡಿದೆ ಸರ್. ಹಿಪ್ನೇರಳೆ ಯಾರು ಹೇಳಿದ್ದು ಹಿಪ್ನೇರಳೆ ಹಾಕಿ ಅಂತ ಹೇಳಿ? ಹಿಪ್ನೇರಳೆ ನನಗೆ ಕಂದ್ಲಿಲಿ ಒಂದು ಪ್ರೋಗ್ರಾಮ್ ನಡೀತಿದೆ ಸರ್, ಕಂದ್ಲಿ ಪ್ರೋಗ್ರಾಮ್ ನೋಡಿದಾಗ ನಾನು ಇವ್ರನ್ನ ಭೇಟಿಯಾಗಿದ್ದೆ, ವಿಜಯ ಅಂಗಡಿ ಅವರು ಮೀಟ್ ಮಾಡಿದೆ ಸರ್. ಅವ್ರು ಹೇಳಿದ್ರು ನೀವು ಡೈರಿ ಫಾರ್ಮ್ ಜೊತೆ ನೀವು ರೇಷ್ಮೆ ಕೃಷಿಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಅದು ನನಗೆ ಇನ್ಸ್ಪಿರೇಷನ್ ಆಗಿತ್ತು ಸರ್. ಹಂಗಾಗಿ ಅದು ಪ್ರಾರಂಭ ಮಾಡಿದ್ರಿ? ಅದು ಪ್ರಾರಂಭ ಮಾಡಿದೆ. ಅದು ಅವ್ರಿಗೆ ಹೇಳಿದ್ಮೇಲೆ ನಾನು ಇನ್ನು ತುಂಬಾ ಜನ ರೈತರನ್ನು ಭೇಟಿ ಮಾಡಿದೆ, ಬಳ್ಳಾರಿ ತುಂಬಾ ರೇಷ್ಮೆ ಬೆಳೀತಿದ್ರು ಅಂತ ಹೇಳಿದ್ರು. ಅಲ್ಲೋಗಿ ಸುಮಾರು ಜನ ಮೀಟ್ ಮಾಡಿದೆ, ಪ್ರದೀಪ್ ಅಂತ ಒಬ್ರು ಕತ್ತಗಟ್ಟೆ ಪ್ರದೀಪ್ ಅವ್ರು ಮೀಟ್ ಮಾಡಿದೆ, ಬಳ್ಳಾರಿ ನನ್ನ ಸ್ನೇಹಿತರುಗಳು ತುಂಬಾ ಜನ ಇದ್ರು, ಅವ್ರನ್ನೆಲ್ಲ ಮೀಟ್ ಮಾಡಿ ಅವರು ಮರಗಡಿ ಪದ್ಧತಿ ಮಾಡ್ತಾರೆ ಮತ್ತೆ CSR2 ಬೆಳೀತಾರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಅದ್ರ ಮತ್ತೆ ಮನೆಗಳನ್ನ ಅವರು ಸೈಂಟಿಫಿಕ್ ಆಗಿ ಮನೆ ಮಾಡ್ತಾರೆ ಬಳ್ಳಾರಿ ಸೈಡ್ ಎಲ್ಲ, ಅದೆಲ್ಲ ನೋಡ್ಕೊಂಡ್ಬಂದು ಫೋಟೋ ಹೊಡೆದು ಅದ್ರ ತರ ನಾನು ಏನು ನಾನು ಶೆಡ್ ಮಾಡಿದೆ ಅದನ್ನೆಲ್ಲ ಆಲ್ಟರ್ ಮಾಡಿ ಚೇಂಜ್ ಮಾಡ್ತೀವಿ ಸರ್. ಅದು ಎಷ್ಟು ಎಕರೆ ಹಾಕೊಂಡಿದ್ರಿ? 1 ಎಕರೆ ಹಾಕಿದೀನಿ ಸರ್. 1 ಎಕರೆ ಎಷ್ಟು ಮೊಟ್ಟೆ ಮೇಯಿಸ್ತೀರಿ ಸರ್? ಈಗ ನಂದು ಈಗ ರೀಸೆಂಟ್ ಆಗಿ ಹಾಕಿದ್ರಿಂದ 3 ವರ್ಷ ಆಗಿದೆ, ನಾನು ಸಿಂಗಲ್ ಬೆಳೆ ಮಾಡ್ತಾ ಇದೀನಿ, 105 ಮೊಟ್ಟೆ ಮೇಯಿಸ್ತಿರ್ತೀನಿ ಸಲ ಸಲ ಸರ್. ಪ್ರತಿ ಸರಿ 105 ಮೊಟ್ಟೆ ಮೇಯಿಸ್ತೀನಿ ಸರ್. ಮತ್ತೆ ಇದರಲ್ಲಿ ನಾನು ಸಾವಯವ ಪದ್ಧತಿ ಮಾಡೋದ್ರಿಂದ ಮತ್ತೆ ಹಸಿರಲ್ಲೇ ಮರ್ಚಿಂಗ್ ಮಾಡ್ತೀನಿ ಸರ್. ಇದರಲ್ಲಿ ಹಸಿರಲ್ಲೇ ಮಲ್ಚಿಂಗ್ ಮಾಡಿ ಸಾವಯವ ಪದ್ಧತಿ ಮಾಡೋದ್ರಿಂದ ನನಗೆ ಗೂಡಿ ಗೂಡ ಅಷ್ಟು ಬಂದಿದೆ ಸರ್. 105 ಮೊಟ್ಟೆಗೆ 110 ಕೆಜಿ ಬಂದಿದೆ, 105 ಕೆಜಿ ಬಂದಿದೆ, 94 ಕೆಜಿ ಬಂದಿದೆ. ಒಟ್ಟಲ್ಲಿ ಇದುವರೆಗೂ ಯಾವ್ದೇ ರೀತಿ ಬೆಳೆ ಫೇಲ್ಗಳಾಗಿಲ್ಲ ಸರ್. ಮತ್ತೆ ನಾನು ಇದುವರೆಗೂ 3 ವರ್ಷ ಆಗೈತೆ ಯಾವ್ದೇ ರೀತಿ ಒಂದು ರೋಗ ರೂಡಿದಿಲ್ಲ ಸರ್. ನೋವ ನೋಡಿದ್ದೆ ಸರ್, ನೋವನ್ ಸಿಕ್ತಿತ್ತು, ಆ ಸಮಸ್ಯೆ ಇತ್ತು, ನೋವ ನೋಡಿದ್ದೆ. ಈಗ ನಾನು ಸಾಸಿವೆ ಬೆಳೆಸೋದ ಬಗ್ಗೆ ನನಗೆ ಒಬ್ರು ಯಾರು ಮಾಹಿತಿ ಕೊಟ್ರು, ಸಾಸಿವೆ ಬೆಳೆಸಿ ಅಂತ. ಸಾಸಿವೆ ಹಾಕೋದ್ರಿಂದ ಕೀಟಗಳು ಅದಕ್ಕೆ ಸಾಸಿವೆ ಸ್ಮೆಲ್ ಮತ್ತೆ ಅದು ಸ್ವೀಟ್ನೆಸ್ ಇರ್ತದೆ, ಅದರಿಂದ ನಾನು ಈಗ ಸಾಸಿವೆ ಹಾಕ್ತಿದ್ದೀನಿ. ಈಗ ರೇಷ್ಮೆಗೂ ಅಷ್ಟು ಸಮಸ್ಯೆಗಳಾಗ ಏನ್ ಕಾಣ್ತಿಲ್ಲ ಸರ್. 105 ಮೊಟ್ಟೆ ಪ್ರತಿ ಸಾರಿ ಕೂರಿಸ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ 105 ಹಾಕ್ತಿರ್ತೀರಿ ಸರ್? 105 ತರದು ಏನಕ್ಕೆ ಅಂತ ಅಂದ್ರೆ ಈಗ ಕೆಲವೊಂದ್ಸತಿ ಹೆಚ್ಚು ಕಡಿಮೆ ಆಗುತ್ತೆ ಸರ್, ಮೊಟ್ಟೆನ ವೇರಿಯೇಷನ್ ಕೊಟ್ಟಿರ್ತಾರೆ, ಇಲ್ಲ ಮೊಟ್ಟೆ ಜಾಸ್ತಿ ಕೊಟ್ಟಿರ್ತಾರೆ ಮೊಟ್ಟೆ ಕಡಿಮೆ ಕೊಟ್ಟಿರ್ತಾರೆ. ಬಟ್ ನಮ್ದು ಟಾರ್ಗೆಟ್ ಅಂತ ಅಂದ್ರೆ 1 ಕ್ವಿಂಟಲ್ ನೇ ಬೆಳಿಬೇಕು ಅನ್ನೋ ಒಂದು ಟಾರ್ಗೆಟ್ ಸರ್. ಅಟ್ ಲೀಸ್ಟ್ ನಾವು 1 ಕ್ವಿಂಟಲ್ ತಗದ್ರೆ ಏನ್ ನಾವು ಬಜೆಟ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಸರಿಯಾಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ 105 ತರಿಸ್ತೀನಿ ಸರ್. 105 ತರಿಸ್ತೀರಿ? ಯಾವಾಗಲೂ ಕೂಡ 105 ತರಿಸ್ತೀನಿ. 105 ತರಿಸ್ತೀನಿ ಸರ್. ಈ ಹಸಿರೆಲೆ ಗೊಬ್ಬರ ಯಾವಾಗ್ಲಿಂದ ಮಾಡ್ತಿದ್ರ ನೀವು ಹಿಪ್ನೇರಳೆಗೆ? ಹಸಿರೆಲೆ ಗೊಬ್ಬರ ನಾನು ಇದ್ಕೋಗಿದೆ ಸರ್, ಆರ್ಗ್ಯಾನಿಕ್ ಮಂಡ್ಯ ಒಂದು ಪ್ರೋಗ್ರಾಮ್ ಹೋಗಿದೆ ಸರ್. ಆರ್ಗ್ಯಾನಿಕ್ ಮಂಡ್ಯ ಹೋದಾಗ ಅವರು ಇದ್ರ ಬಗ್ಗೆ ನಂಗೆ ಹಸಿರೆಲೆ ಗೊಬ್ಬರ ಬಗ್ಗೆ, ಮತ್ತೆ ನಾವು ಹಸಿರೆಲೆ ಗೊಬ್ಬರನ ಯಾವುದೇ ಒಂದು ಧಾನ್ಯ ಹಾಕೋದಲ್ಲ, ನಮ್ಮ ಭೂಮಿಗೆ ಎಣ್ಣೆ ಅಂಶನೂ ಬೇಕು, ದ್ವಿದಳ ಧಾನ್ಯದ ಅಂಶ ಬೇಕು, ಏಕದಳ ಧಾನ್ಯದ ಅಂಶ ಬೇಕು, ಇದೆಲ್ಲ ಸೇರ್ಕೊಂಡ್ರೆ ಎಣ್ಣೆಯಲ್ಲಿ ಬೇಕಾದಂತ ಆ ಪೋಷಕಾಂಶಗಳೆಲ್ಲ ಸಿಗ್ತವೆ ಅನ್ನೋ ಒಂದು ಐಡಿಯಾ ಕೊಟ್ಟರು ಸರ್. ಆ ಐಡಿಯಾದ ಮೇಲೆ ನಾನು ಇದನ್ನ ಪ್ರಾಜೆಕ್ಟ್ ಮಾಡ್ತೀನಿ ಸರ್. ಮತ್ತೆ ಯಾವ್ದು ಕಡಿಮೆ ರೇಟಲ್ಲಿ ಸಿಗುತ್ತೆ ಅದು ಹಾಕ್ತೀನಿ ಸರ್ ಒಟ್ನಲ್ಲಿ. ಕಡಿಮೆ ರೇಟಲ್ಲಿ ಯಾವ್ದು ಸಿಗುತ್ತೋ ಮಿಕ್ಸ್ ಮಾಡಿ ಎರ್ಸ್ಬಿಡ್ತೀನಿ. ಮಿಕ್ಸ್ ಮಾಡಿ ಇರ್ತೀನಿ ಸರ್. ಇಲ್ಲ ಮಾರ್ಕೆಟ್ ಹೋಗ್ತೀನಿ, ಮಾರ್ಕೆಟ್ ಅಲ್ಲಿ ವೇಸ್ಟ್ ಆಗಿದ್ದು ಸ್ವಲ್ಪ ಕಡಿಮೆ ರೇಟ್ ಇರ್ತದೆ ಅದು ತಂದು ಇಟ್ಕೊಂಡಿರ್ತೀನಿ, ಆಗಿರ್ತೀನಿ. ಮತ್ತೆ ಗೌರ್ಮೆಂಟ್ ಸಹಾಯಧನ ಕೊಟ್ಟಾಗ ಶಣ್ ಕೊಟ್ಟಿರ್ತಾರೆ ಅದೆಲ್ಲ ಸ್ಟಾಕ್ ಮಾಡಿರ್ತೀನಿ ಸರ್, ಯಾವಾಗ ಕಡಿಮೆ ಸಿಗುತ್ತೆ ಅದನ್ನ ಎರ್ಸ್ಬಿಡ್ತೀನಿ ಸರ್. ಪ್ರತಿ ಬೆಳೆ ನಾನು ಕಟಾವ್ ಆದ್ಮೇಲೆ ಉಕ್ಕೆ ಹೊಡಿಬೇಕಾದ್ರೆ ಅದನ್ನ ಎರ್ಸ್ಬಿಟ್ಟು ಉಕ್ಕೆ ಹೊಡಿತೀನಿ ಸರ್. ಪ್ರತಿ ಬೆಳೆ ಕಟಾವ್ ಆದಾಗಲೂ ಹಾಕ್ತಿರೋ ಅದನ್ನ? ಪ್ರತಿ ಬೆಳೆ ಕಟಾವ್ ಆದಾಗಲೂ ಹಾಕ್ತೀನಿ ಸರ್. ಈಗ ನೀರಾವರಿ ಇರೋದ್ರಿಂದ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗುದಿಲ್ಲ ಸರ್? ನಮ್ದು ಕೊಳವೆ ಬಾವಿ ಇದೆ, ಅದ್ರ ಏನ್ ಸಮಸ್ಯೆ ಇಲ್ಲ. ನೀರು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಎರಡು ಬಾವಿ ಇದೆ, ಈಗ ಎರಡು ಬಾವಿ ರನ್ನಿಂಗ್ ಅಲ್ಲಿ ಇದೆ. ನಾಲ್ಕು ಬಾವಿ ಕೊರ್ಸಿದ್ದು, ನಾಲ್ಕು ಬಾವಿನೂ ರನ್ನಿಂಗ್ ಅಲ್ಲಿ ಇದೆ, ಬಟ್ ನಾವು ಚೆನ್ನಾಗಿರೋದು ಎರಡು ಬಾವಿನ ಯೂಸ್ ಮಾಡ್ತೀವಿ ಸರ್. ನೀರು ಚೆನ್ನಾಗಿ ಸಾಕಾಗುತ್ತೆ ನಿಮ್ಗೆ, ಹಂಗಾಗಿ ಎರಡು ಬಾವಿ ಮಾತ್ರ ಯೂಸ್ ಮಾಡ್ತೀವಿ ಸರ್, ಬಳಕೆ ಮಾಡ್ತೀವಿ. ಬಳಕೆ ಮಾಡ್ತಿದ್ದೀವಿ. ಈಗ ಇದಕ್ಕೆ ಡ್ರಿಪ್ ಮಾಡ್ಕೊಂಡಿದ್ದಾರೆ, ಹೇಗೆ ಹೆಂಗೆ ನೀರಾವರಿ ಪದ್ಧತಿ? ಇಲ್ಲ ಸರ್, ನಾನು ಡ್ರಿಪ್ ಮಾಡಿಲ್ಲ ಸರ್. ಇದಕ್ಕೆ ನಾನು ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ 5x5 ನಾನು ರೇಷ್ಮೆ ಮಾಡಿದ್ದೀನಿ. 5x5 ರೇಷ್ಮೆ ಮಾಡ್ಬಿಟ್ಟು ಮಧ್ಯೆ ಏಕ ಒಂದು ಪಿಳ್ಳೆ ಮಾಡ್ತೀನಿ ಸರ್. ಪಿಳ್ಳೆ ಮಾಡ್ಬಿಟ್ಟು ಅದು ಶೆಣಬು ಇವೆಲ್ಲ ಡಯನ್ ಚೆಲ್ಲ ಎರ್ಚಿರ್ತೀನಲ್ಲ ಸರ್, ಎಲ್ಲವಕ್ಕೂ ನೀರಾಗೋ ಉದ್ದೇಶದಿಂದ ಮಧ್ಯಕ್ಕೆ ಒಂದು ಪಿಳ್ಳೆ ಮಾಡ್ಬಿಟ್ಟು ಮೇಲ್ಗಡೆಯಿಂದ ಬಿಡ್ತೀನಿ ಸರ್. ನಂದು ವಾಟ ಇದೆ ಜಮೀನು, ಹಂಗಾಗಿ ಮೇಲ್ಗಡೆಯಿಂದ ನೀರು ಬಿಟ್ಟರೆ ಅದು ಸೀತ ಕೆಳಗಡೆ ಬರೋದು ಬರ್ತದೆ ಸರ್. ಇದರಿಂದ ಏನ್ ಬೆನಿಫಿಟ್ ಅಂತ ಅಂದ್ರೆ, ಒಂದು ರೇಷ್ಮೆ ಬೇರ್ಗಳ ಅಭಿವೃದ್ಧಿ ಆಗ್ತವೆ. ಅದು 2.5 ಮದ್ದಲ್ಲಿರ್ತದೆ. ಆ ಮದ್ದಲ್ಲಿ ನಾವು ನೀರು ಬಿಟ್ಟಾಗ ರೇಷ್ಮೆ ಬೇರು ಅಭಿವೃದ್ಧಿ ಆಗ್ತದೆ, ಆಹಾರ ಬೇರುಗಳು ಹೆಚ್ಚಾಗಿ ದೂರವಾಗಿ ಬೆಳೀತದೆ. ನಾನು ಅಕಸ್ಮಾತ್ ನನಗೆ ನೀರು ಬಿಡಕ್ಕಾಗಲಿಲ್ಲ, ಒಂದು ವಾರ ಆಯ್ತು ಇಲ್ಲ 10 ದಿನ ಆಯ್ತು ಅಂದ್ರೆ ನಂದು ಗಿಡ ಒಣಗಲ್ಲ ಸರ್, ಎಲೆ ಒಣಗಲ್ಲ, ಬಾಡ್ ಬರಲ್ಲ, ಮತ್ತೆ ಕಂದ್ ಬಣ್ಣಕ್ಕೆ ಬರುತ್ತೆ ಸರ್. ನೀರು ಬಿಡಲಿಲ್ಲ ಅಂತ ಅಂದ್ರೆ ಕಂದ್ ಬಣ್ಣಕ್ಕೆ ಬರಲ್ಲ ಸರ್. ನಾವು ಪದೇ ಪದೇ ನಾವು ನೀರನ್ನ ತುಂಬಾ ಆಯ್ಸೋದ್ರಿಂದ ತಾಯಿ ಬೇರು ಬೆಳೆಯಲ್ಲ ಸರ್, ಆಹಾರ ಬೇರು ಬೆಳೆಯೋದಿಲ್ಲ. ಅದನ್ನ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ರು ನನಗೆ, ಆರ್ಗಾನಿಕ್ ಮಂಡ್ಯದಲ್ಲಿ ಒಂದು ಇದಕ್ಕೆ ಹೋಗಿದ್ದಾಗ ಹೇಳ್ಕೊಟ್ರು. ಆದ ಪದ್ಧತಿ ನಾನು ಬಳಸಿ ಮಾಡ್ತೀನಿ ಸರ್. ನಾನು ಈಗ ಮಾಡೋದ್ರಿಂದ ಹಸಿರೆಲೆ ಗೊಬ್ಬರನೂ ಸಹ ಒಣಗಲ್ಲ ಸರ್, ಅದು ಚೆನ್ನಾಗಿ ಬರ್ತದೆ. ಈಗ ಹಸಿರೆಲೆ ಗೊಬ್ಬರ ಯಾವಾಗ ಸೇರಿಸ್ತೀರಾ ಭೂಮಿಗೆ? ಕಟಾವ್ ಆದ್ಮೇಲೆ ಸರ್ ನಾನು ಸೇರಿಸೋದು, ರೇಷ್ಮೆ ಕಟಾವ್ ಆದ್ಮೇಲೆ. ನಾನು ಹಸಿರೆಲೆ ಗೊಬ್ಬರನೂ ಸಹ ಒಂದ್ಸಲ ಬಿಡ್ಕೋತೀನಿ ಸರ್. ಒಂದ್ಸಲ ನಾನು ಏನಕ್ಕೆ ಅಂದ್ರೆ ರೇಷ್ಮೆಗೆ ಸಬ್ ಕಟ್ ಮಾಡಕ್ ಬಿಡ್ತೀನಿ, ಅನುಕೂಲ. ಒಂದ್ಸಲಲ್ಲಿ ನಾನು ಹಸಿರೆಲೆ ಗೊಬ್ಬರ ಹಾಕ್ತೀನಿ ಸರ್. ಇನ್ನೊಂದ್ಸರಿ ಉಳ್ಮೆ ಮಾಡಿದಾಗ ನೀವು ಯಾವ ಸಲ ಬಿಟ್ಕೊಂಡಿರ್ತೀನಿ? ಪಕ್ಕದ ಸಲಗ ಹಾಕ್ತೀನಿ ಸರ್. ಇದರಿಂದ ಮಾಡೋದ್ರಿಂದ ಏನು ಅಂತಂದ್ರೆ, ನನಗೆ ಒಳಗಡೆ ತುಂಬಾ ಅನುಕೂಲ ಆಗ್ತದೆ, ರೇಷ್ಮೆ ಸಪ್ತರಕ್ಕೆ ಅನುಕೂಲ ಆಗ್ತದೆ, ಮತ್ತೆ ನೀರಾಸಕ್ಕೆ ಅನುಕೂಲ ಆಗ್ತದೆ ಸರ್. ರೇಷ್ಮೆ ಬೆಳೆ ಏನನ್ಸುತ್ತೆ ನಿಮ್ಗೆ, ಕಠಿಣ ಅನ್ಸುತ್ತೋ ಸುಲಭ ಅಂತ ಅನ್ಸುತ್ತೆ? ರೇಷ್ಮೆ ಬೆಳೆ ಇವತ್ತು ಸುಲಭ ಸರ್. ಹೈಬ್ರಿಡ್ ತಳಿ ಇದೆ, ಹೈಬ್ರಿಡ್ ತಳಿ ತುಂಬಾ ಸುಲಭ ಇದೆ. ಆದ್ರೆ ಏನು ಅಂತಂದ್ರೆ, ಮಳೆಗಾಲದ ಸಮಸ್ಯೆ ಅನ್ನೋದು ಬಿಟ್ರೆ ಇನ್ನ ಬೇಸಿಗೆಕಾಲದಲ್ಲಿ ತುಂಬಾ ಆರಾಮಾಗಿ ಬೆಳೆ ತೆಗಿಬಹುದು. ಮಳೆಗಾಲದಲ್ಲಿ ಸುಣ್ಕಟ್ ಸಮಸ್ಯೆಗಳು ಬರ್ತದೆ. ಅದ್ ಬಿಟ್ರೆ ನಾವು ಚಿಗುರುಗಿಂಟಿಲ್ಲ ಅಂದ್ರೆ ಹಾಲಿನ ಸಮಸ್ಯೆ ಬರ್ತದೆ ಸರ್. ಅದನ್ನು ಸಹ ನಾವು ಈಗ ರೇಷ್ಮೆಯಲ್ಲಿ ತುಂಬಾ ಔಷಧಿಗಳು ಕೊಡ್ತಾರೆ, ಅದನ್ನೆಲ್ಲ ಬಳಸಿ ನಾವು ಒಳ್ಳೆ ಬೆಳೆಗಳನ್ನ ತಳ್ಬಹುದು ಸರ್. ಇದುವರೆಗೂ ನಾನು ಒಂದು 10 ಬೆಳೆ ಮಾಡಿದ್ದೀನಿ, 10 ಬೆಳೆಯಲ್ಲಿ ಯಾವ್ದು ಫೇಲ್ಯೂರ್ ಆಗಿಲ್ಲ. ಕೆಲವೊಂದ್ಸತಿ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲದೆ ಸೊಪ್ಪು ಹಾಕಾಗ್ದಲೆ, ಸೊಪ್ಪು ಯಾವ ರೀತಿ ಕೊಡ್ಬೇಕಂತ ಗೊತ್ತಾಗ್ದಲೆ ನನಗೆ ತೂಕ ಕಡಿಮೆ ಬಂದಿತ್ತು. ಅದ್ ಬಿಟ್ರೆ ಬೆಳೆ ಏನು ಫೇಲ್ ಆಗಿಲ್ಲ. ಈಗ ನಾನು ಏನೇ ಬೆಳೆ ಮಾಡಿದ್ರು ಮಟ್ಟೆಗೆ ನಿಯರೆಸ್ಟ್ ತೆಗಿತೀನಿ, ಮಟ್ಟೆಗಿಂತ ಜಾಸ್ತಿದನ್ನು ತೆಗ್ದೀನಿ ಸರ್. ನನ್ನ ಹತ್ರ ಬಿಲ್ಗಳೆಲ್ಲ ಇದೆ, ಹಂಗೆ ಇಟ್ಟಿದ್ದೀನಿ. ಅದಲ್ಲದೆ ಡೈರಿನೂ ಮೇಂಟೈನ್ ಮಾಡ್ತೀನಿ ಸರ್ ನಾನು. ನಮ್ಗೆ ಎಷ್ಟು ಖರ್ಚಾಗ್ತದೆ, ಈ ವರ್ಷ ನಂದು ಏನ್ ಆದಾಯ ಬಂತು, ಈ ನಾನು ಏನೆಲ್ಲ ಎಕ್ಸ್ಪೆನ್ಸ್ ಮಾಡಿದೆ, ಮುಂದಿನ ವರ್ಷ ನಾನು ಏನ್ ಪ್ರಾಜೆಕ್ಟ್ ಮಾಡಬೇಕು, ಇದು ಇನ್ನೇಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಡೈರಿ ಬರ್ದಿತೀನಿ, ಡೈರಿ ಪ್ಲಾನ್ ಮಾಡ್ತೀನಿ ಸರ್. ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ರಿ? ಮಾಡ್ಕೊಂಡು ಹೋಗ್ತೀನಿ ಸರ್. ಸುಕನ್ಯಾ ಅವರು, ನೀವು ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದಂತವ್ರು, ನೀವು ಈ ಕೃಷಿನೇ ಮಾಡಬೇಕು ಅಂತ ಹೇಳಿ ಯಾಕೆ ನೀವು ಬೇರೆ ಕೆಲಸ ಎಲ್ಲ ರಿಸೈನ್ ಮಾಡಿ ಬಂದ್ರಿ, ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಫಸ್ಟ್ ಡೈರಿ ಮಾಡ್ತಾ ಇದ್ದೆ ಸರ್, ಹಾಲಿನ ಡೈರಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಊರೊಳಗಡೆ ಇದ್ದಾಗ ಮಾಡ್ತಾ ಇದ್ದೆ. ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ತೋಟದ ಮನೆ ಹತ್ರ ಮನೆ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೂ ಅಲ್ಲಿಗೂ 1.5 ಕಿಲೋಮೀಟರ್ ತುಂಬಾ ಹಿಂಸೆ ಆಗ್ತಿತ್ತು. ಹಂಗಾಗ್ಬಿಟ್ಟು ಅದು ರಿಜೈನ್ ಮಾಡ್ಬಿಟ್ಟು ಕೃಷಿ ಬಗ್ಗೆ ಮಾಡ್ಕೊಂಡಿದ್ದೆ. ಅನಂತರ ಆಶಾ ವರ್ಕರ್ ಕೆಲಸನೂ ಬಂತು ನನಗೆ, ಅದನ್ನು ಸ್ವಲ್ಪ ದಿವಸ ಮಾಡಿದೆ. ಅದು ಮಾಡ್ಬೇಕಾದ್ರೆ ಇಲ್ಲಿ ಕೃಷಿ ಬಗ್ಗೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅಲ್ಲಿ ಹೋಗಿ ಬಂದು ಮಾಡೋದಕ್ಕೆಲ್ಲ. ಹಾಗಾಗ್ಬಿಟ್ಟು ಅದನ್ನು ರಿಜೈನ್ ಮಾಡಿ ಅನಂತರ ಇದು ಕೃಷಿ ಬಗ್ಗೆನೇ ಹೆಚ್ಚು ಗಮನ ವಹಿಸಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೆಚ್ಚು ಕೃಷಿನಲ್ಲೇ ಮಾಡ್ತಾ ಇದ್ದೀನಿ. ಅಂದ್ರೆ ಮೂಲ ಕಾರಣ ಅಂತಂದ್ರೆ ಡೈರಿಲಿ ಆಗ ತುಂಬಾ ಕಡಿಮೆ ಸ್ಯಾಲರಿ ಕೊಡ್ತಿದ್ರು ಸರ್. ಡೈರಿ ಸೆಕ್ರೆಟರಿ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಸ್ಯಾಲರಿ ಕಡಿಮೆ ಕೊಡ್ತಿದ್ರು. ಮತ್ತೆ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಮಳೆಗಾಲ ತುಂಬಾ ಸಮಸ್ಯೆ ಆಗ್ತಿತ್ತು ಸರ್. ಹೌದು, ನೆನ್ಕೊಂಡು ಹೋಗಕ್ಕಾಗ್ತಿರಲಿಲ್ಲ, ನೆನ್ಕೊಂಡು ಹೋಗಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ಅದನ್ನ ರಿಸೈನ್ ಮಾಡ್ಬಿಟ್ಟು ಇಲ್ಲ ನಾವು ಹಸುನೆ ಸಾಕಣ, ಹಸುನೆ ನಮ್ಗೆ ಅಷ್ಟು ಆದಾಯ ಬರುತ್ತಲ್ಲ ಬೇಡಮ್ಮ ಅಂತ ಆ ಒಂದು ಪ್ಲಾನ್ ಇಟ್ಕೊಂಡು ನಮ್ಮ ಅಪ್ಪ ಹೇಳಿದಾಗ ಬೇಡ ಅಂತಂತು. ಮತ್ತೆ ಆಶಾಕರ್ತಕ್ಕೆ ಸೇರ್ಕೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಸಂಬಳ ಇರಲಿಲ್ಲ, ವರ್ಕ್ ಮಾಡಿದ್ರೆ ಸ್ಯಾಲರಿ ಆತರ ಇತ್ತು ಸರ್. ಒಂದು ಮಿನಿಮಮ್ ಸಹಾಯಧನನು ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ವೆಚ್ಚ ಸೇರ್ಕೊಂಡಿತ್ತು ಅಮ್ಮ, ಅದಕ್ಕೆ ಸೇರ್ಕೊಂಡಿತ್ತು. ಅಮ್ಮ ಹೊರಗಡೆ ಹೋಗಿ ಕೆಲಸ ಮಾಡಕ್ ಹೋದಾಗ ನಮ್ಗೆ ಅಡುಗೆ ಮಾಡೋದು ಮತ್ತೆ ಆ ಕೆಲಸದ ಬಂದಾಗ ಅದೆಲ್ಲ ತುಂಬಾ ಸಮಸ್ಯೆ ಆಗ್ತಿತ್ತು. ಮಾತ್ರ ಅಲ್ಲಿ ಸಂಬಳ ಇರಲಿಲ್ಲ, ಕೆಲಸ ಏನೋ ಪೇಷಂಟ್ ನಾವು ಕರ್ಕೊಂಡೋದ್ರೆ ಮಾತ್ರ ಸಂಬಳ ಇದ್ರ ಕಾರಣ ಅಡಿಕೆ ಮತ್ತೆ ತೆಂಗು ಎಷ್ಟಿದೆ? ತೆಂಗು 250 ಸರ್. ರೇಷ್ಮೆಲಿ ಬಾರ್ಡರ್ ಗೆಲ್ಲ ಇಟ್ಕೊಂಡಿದೀವಿ, ರೇಷ್ಮೆ ಒಂದು ಎಕರೆ ಏನಿದೆ ಅದ್ರಲ್ಲಿ ಬಾರ್ಡರ್ ಮಾತ್ರ ಇಟ್ಟಿದ್ದೀನಿ. ಇನ್ನ ನಮ್ಮ ಹೊಳೆ ಹತ್ರ ಜಮೀನಿದೆ ಸರ್, ಅದರಲ್ಲಿ ನಾವು ಅಡಿಕೆ ತೆಂಗು ಎರಡು ಮಾಡಿದ್ದೀವಿ ಸರ್. ಎರಡು ಫಸಲು ಕೊಡ್ತಾ ಇದೆಯಾ? ಎರಡು ಫಸಲು ಕೊಡ್ತೀವಿ ಸರ್. ನಾನು ಅಡಿಕೆ ನಮ್ಮ ತಾತ ಅವ್ರು ಹಾಕಿದ್ದು, ಅದು ಅವತ್ತಿನ ಕಾಲದಲ್ಲಿ ಹಾಕಿದ್ದು, ತುಂಬಾ ಚೆನ್ನಾಗಿ ಫಸಲು ಕೊಡ್ತೀವಿ ಸರ್. ನಮ್ಮ ತಾತ ಆಗೆಲ್ಲ ಕೃಷಿಲಿ ತುಂಬಾ ಆಸಕ್ತಿ ಇತ್ತು, ಅವ್ರ ಆಗ್ಲಿನ ಕಾಲದಲ್ಲೇ ಇದು ಮಾಡ್ತಿದ್ರು ಸರ್, ಕಷಿ ಮೆಣಸು ಗಿಡ ಮಾಡೋದು, ಎಲೆ ಮಾಡೋದು, ಮತ್ತೆ ದಾಳಿಂಬೆ ಸಸಿಗಳು ಮಾಡೋದು ಮಾಡ್ತಿದ್ರು ಸರ್. ಆಗೆಲ್ಲ ಅವ್ರಿಗೆ ತುಂಬಾ ಆಸಕ್ತಿ ಇತ್ತು ಸರ್ ಅದ್ರ ಬಗ್ಗೆ. ಇಳುವರಿ ಚೆನ್ನಾಗಿ ಬರ್ತಾ ಇದೆ? ಇಳುವರಿ ಸ್ವಲ್ಪ ಈಗ ಕಡಿಮೆ ಆಗಿದೆ ಸರ್. ಆ ಉದ್ದೇಶದಿಂದ ನಾನು ಈಗ ತೆಂಗು ಮತ್ತೆ ಅಡಿಕೆ ನರ್ಸರಿ ಮಾಡ್ಕೊಂಡಿನಿ ಸರ್ ಮನೆ ಹತ್ರ. ನೆಕ್ಸ್ಟ್ ಅದೆಲ್ಲಾನು ತೆಗೆದ್ಬಿಟ್ಟು ಮಣ್ಣು ಒಡಿಸಿ ಬೇರೆ ತಳಿಗಳಾಕ್ಬೇಕು ಅಂತ ಈಗ ಪ್ಲಾನ್ ಮಾಡಿ ನರ್ಸರಿ ಮಾಡ್ಕೊಂಡಿನಿ ಸರ್. ಅಡಿಕೆ ತೆಂಗಿಗೆ ಏನ್ ಕೆಲಸ ಮಾಡ್ತೀರಾ ಫಸಲು ಜಾಸ್ತಿ ಕೊಡ್ಲಿಕ್ಕೆ? ಅದೇ ಸರ್, ಅಲ್ಲಿಗೂ ನಾನು ರೋಟ್ ಓಡಿಸ್ತೀನಿ ಸರ್, ಹಸಿರೆಲೆ ಗೊಬ್ಬರ ಹಾಕ್ತೀನಿ, ಮತ್ತೆ ರಾಸಾಯನಿಕ ಗೊಬ್ಬರ ಆಗಿ ಸುಪಲ್ ಹಾಕ್ತೀನಿ DAP. ಇಲ್ಲಿಂದ ಅಲ್ಲಿಗೆ ನನಗೆ ಜೀವಾಮೃತ ಮಾಡಕ್ ಆಗ್ತಾ ಇಲ್ಲ. ಜಮೀನ್ಗೆ ನಮ್ಮ ಮನೆಯಿಂದ ಅಲ್ಲಿಗೆ 1.5 ಕಿಲೋಮೀಟರ್ ದೂರ ಇದೆ, ಅಲ್ಲಂಗಾಗಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೇನೆ ಸರ್ ಅಲ್ಲಿಗೆ. ಈ ಅರಣ್ಯ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು, ಯಾವಾಗ್ಲಿಂದ ಮಾಡ್ತಿದ್ದೀರಿ ಅರಣ್ಯ ಕೃಷಿ? ನಾವು ಯಾವಾಗ ನಾವು ಊರ್ ಬಿಟ್ಟು ಅಲ್ಲಿ ತೋಟದ ಮನೆಗೆ ಹೋದೋ, ಆಗ ಒಂದು ನಾವು ಡಿಫ್ರೆಂಟ್ ಆಗಿ ಏನಾರ ಮಾಡ್ಬೇಕು. ಮತ್ತೆ ಅಲ್ಲಿ ನಮ್ದು ಇಳಿಜಾರು ಪ್ರದೇಶ ಸರ್ ಜಮೀನ್, ಅದು ಇಳಿಜಾರು ಪ್ರದೇಶ ಆದ್ರಿಂದ ಪ್ರತಿ ಸತಿ ಮಳೆ ಬಂದಾಗ್ಲೂ ನಮ್ದು ಭೂಮಿ ಕೊರಿತಾ ಇತ್ತು, ಮಣ್ಣು ಕೊಚ್ಕೊಂಡು ಹೋಗ್ತಿತ್ತು. ನಾವು ದಿಂಡಾಕ್ಸಿದ್ರು ಅದು ನಮ್ಗೆ ಸಪೋರ್ಟ್ ಸಿಗ್ತಿರ್ಲಿಲ್ಲ. ದಿಂಡಾಕಿ ನಾವು ಸರ್ಕಾರದಿಂದ ಸಹಾಯಧನ ಸಿಕ್ತು, ಅದ್ರಲ್ಲಿ ನಾವು ದಿಂಡಾಕ್ಸಿದ್ರು ನಮ್ಗೆ ಅದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ನಮ್ಗೆ ಒಂದು ಸ್ಕೀಮ್ ಇತ್ತು ಸರ್, ಊರೂರಿಗೆ ಬಂದ್ಬಿಟ್ಟು ಸಸಿಗಳು ನೆಟ್ಟು ಹೋಗ್ತಿದ್ರು. ಸ್ಕೀಮ್ ಅಲ್ಲಿ ನಾವೇನ್ ಮಾಡುದು, ನಮ್ ಜಮೀನ್ ಸುತ್ತ ಎಲ್ಲೆಲ್ಲಿ ನಮ್ ಬದುಗಳಿದೆ ಅದೆಲ್ಲ ಗಿಡಗಳು ನೆಡ್ಸು ಸರ್, ತೇಗ ಸಿರೋ ನೆಡಸ್ತು. ಈ ರೀಸೆಂಟ್ ಆಗಿ ನಾನು ಅರಣ್ಯ ಕೃಷಿಯಲ್ಲಿ ನಾನು ಕೂಳಿ ಮಹಾಗನಿ ಎಬ್ಬೆವು ಇವೆಲ್ಲ ತಂದ್ಬಿಟ್ಟು ನಾನು ನೆಟ್ಟಿದ್ದೀನಿ ಸರ್. ಈಗ ಮಾಡ್ಕೊಂಡ್ರೆ ರೀಸೆಂಟ್ ಆಗಿ ನಾನು ಒಂದ್ 2-3 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಅರಣ್ಯ ಕೃಷಿಯಿಂದ ಏನ್ ಲಾಭ ಆಗುತ್ತೆ ಅನ್ಸುತ್ತೆ ನಿಮಗೆ ಸರ್? ಅರಣ್ಯ ಕೃಷಿಯಿಂದ ಒಂದು ಭೂಮಿ ಭದ್ರತೆ ಸಿಗುತ್ತೆ ಸರ್, ಫಸಲು ಹೆಚ್ಚಾಗುತ್ತೆ, ಮಣ್ಣಿಗೆ ಸವಕಳಿ ಸಿಗುತ್ತೆ, ಮಳೆನ ಹಿಡಿದಿಟ್ಕೊಳ್ಳೋ ಶಕ್ತಿ ಬರುತ್ತೆ ಸರ್. ಎಷ್ಟೇ ಮಳೆ ಹೋದ್ರೂ ನಮ್ ಭೂಮಿಲಿ ಕುಡ್ಕೊಳ್ತೆ ಸರ್, ಅಂದ್ರೆ ನಮ್ದು ಜರುಗ್ ಭೂಮಿ ಸರ್. ಜರುಗ್ ಭೂಮಿ ಅಂದ್ರೆ ನೀರಿನ ಅರಿಯಕ್ಕೆ ಬಿಡೋದಿಲ್ಲ, ಬೇಗ ಕುಟ್ಕೊಳ್ತದೆ. ಇನ್ನೊಂದೇನು ಅಂತ ಅಂದ್ರೆ, ನಮ್ಗೆ ಈಗ ನಾನು ಮೆಣಸುಗಳು ಸ್ಟಾರ್ಟ್ ಮಾಡ್ತೀನಿ ಸರ್, ಅದಕ್ಕೆ ನನ್ಗೆ ಅನುಕೂಲ ಇದೆ. ಪ್ರತಿಯೊಂದು ನಾವು ಅರಣ್ಯ ಗಿಡಗಳಿಗೂ ಮೆಣಸಿನ ಕಷಿ ಮಾಡ್ತಮ್ಮ, ನಮ್ಮ ತಾತ ಅವ್ರು ಹೇಳ್ಕೊಟ್ಟಿದ್ರು ಮೆಣಸಿನ ಕಷಿ ಮಾಡೋದು. ಅದೇ ಪದ್ಧತಿಯಲ್ಲಿ ಕಷಿ ಮಾಡ್ತಾರೆ, ಆ ಕಷಿ ಮಾಡಿದ ನಾವು ಮೆಣಸು ಗಿಡ ನೆಟ್ಟು ಮೆಣಸು ಗಿಡ ಹಬ್ಬಿಸ್ತೇವೆ ಸರ್, ಅದರಿಂದ ನಮ್ಗೆ ತುಂಬಾ ಬೆನಿಫಿಟ್ ಇದೆ. ಅದ್ ಬಿಟ್ರೆ ಅದು ಎಲೆಗಳು ಒಳ್ಳೆ ತುಂಬಾ ಗೊಬ್ಬರ ಸರ್, ಎಲ್ಲಕ್ಕಿಂತ ಎಬ್ಬೆವುದು ಎಲೆ ತುಂಬಾ ಒಳ್ಳೆ ಗೊಬ್ಬರ ಸರ್. ಅದೇ ಅಂದ್ರೆ ತ್ಯಾಗದೆಲ್ಲ ತುಂಬಾ ನಮ್ಗೆ ಸಮಸ್ಯೆ, ಉಳ್ಬೇಕಾದ ಸಮಸ್ಯೆ ಆಗ್ತದೆ, ಎಲ್ಲ ತುಂಬಾ ಕಸ ಅನ್ಸ್ಬಿಡ್ತದೆ. ಬಟ್ ಎಬ್ಬೆವು ತುಂಬಾ ಒಳ್ಳೆ ಗೊಬ್ಬರ ಸರ್, ನೀಟಾಗಿ ಮಣ್ಣಿಗೆ ಸೇರ್ಕೊಳ್ಳುತ್ತೆ, ನೀಟಾಗಿ ಮಣ್ಣಿ ಸೇರ್ಕೊಳ್ತದೆ, ಬೇಗ ಕಾಂಪೋಸ್ಟ್ ಆಗುತ್ತೆ ಸರ್. ಮತ್ತೆ ಅದು ಮರಗಸಿ ಮಾಡಿಸೋದು ತುಂಬಾ ಈಸಿ, ಇದು ಎಬ್ಬೆವು ತುಂಬಾ ಕಷ್ಟ, ಹೊರಗಡೆಯಿಂದ ಜನಗಳು ಕರೆಸಬೇಕಾಗುತ್ತೆ ಸರ್. ನಾವು ಆರ್ಡರ್ ಕೊಟ್ಬಿಟ್ಟು ಇಷ್ಟಕ್ಕೆ ಇಷ್ಟು ಅಂದ್ಬಿಟ್ಟು ಪ್ರತಿ ವರ್ಷ ಕಳಿಸ್ತೀವಿ ಸರ್. ಜೀವಾಮೃತ ಬಳಕೆ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವ್ಯಾವ ಬೆಳೆಗೆ ಜೀವಾಮೃತ ಬಳಕೆ ಮಾಡ್ತಿದ್ರಿ ಸರ್? ಮನೆ ಹತ್ರ ಇರೋ ಎಲ್ಲಕ್ಕೂ ಬೆಳೆಗೂ ನಾವು ಯೂಸ್ ಮಾಡ್ತೀವಿ. 2.5 ಎಕರೆ ಜಮೀನ್ ಇದೆ ಸರ್ ನಮ್ಮ ಮನೆ ಹತ್ರ, ನಾನು ರೇಷ್ಮೆಗೆ ಯೂಸ್ ಮಾಡ್ತಾ ಇದ್ದೀನಿ, ನಮ್ದು ಹಣ್ಣಿನ ಗಿಡಗಳ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ತರಕಾರಿ ಬೆಳೆಗಳಿದೆ ಸರ್, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸರ್. ಹೇಗೆ ಮಾಡ್ಕೊಳ್ತೀರಾ ಜೀವಾಮೃತ ಸರ್? 2 ಪದ್ಧತಿಯಲ್ಲಿ ಮಾಡ್ತೀವಿ ಸರ್. ಒಂದು ನಾರ್ಮಲ್ ಜೀವಾಮೃತ ಒಂದು ಮಾಡ್ತೀವಿ, ಇನ್ನೊಂದು ನಮ್ದು ಗೋಬರ್ ಗ್ಯಾಸ್ ಇದೆ ಸರ್ ಮನೆ ಹತ್ರ, ಗೋಬರ್ ಗ್ಯಾಸ್ ಇಂದ ಬರುವಂತ ಸ್ಲರಿನೂ ಸಹ ನಾವು ಯೂಸ್ ಮಾಡಿ ಜೀವಾಮೃತ ಮಾಡ್ತೀವಿ ಸರ್. ಸ್ಲರಿನ ತೆಗೆದು ಒಂದು 200 ಲೀಟರ್ ಮೊಳಕಾಯಿ, ನಾವು ಒಂದು 20 ಲೀಟರ್ ಸ್ಲರಿನ ಹಾಕಿ ಅದಕ್ಕೆ ಗಂಜಲ ಹಾಕ್ತೀನಿ, ಮತ್ತೆ ಬದುನ ಮಣ್ಣು ತಂದು ಹಾಕೋದು, ಮತ್ತೆ ಬೆಲ್ಲ ಹಾಕ್ತೀನಿ ಸರ್. ಬೆಲ್ಲ ಯಾವಾಗ ನಮ್ಗೆ ಹಣ್ಣಿನ ಪದಾರ್ಥ ಸ್ವೀಟ್ ಹಣ್ಣಿನ ಪದಾರ್ಥ ಇಲ್ಲ ಹೋದಾಗ ನಾವು ಬೆಲ್ಲ ತಂದು ಹಾಕ್ತೀವಿ. ಅಕಸ್ಮಾತ್ ನಮ್ಮಲ್ಲೇ ಸ್ವೀಟ್ ಹಣ್ಣುಗಳು, ಹಲಸಿನ ಹಣ್ಣುಗಳು ಯಾವ್ದಾರ ಸಪೋಟ ಇದೆಲ್ಲ ಇದ್ದಾಗ ಹಣ್ಣನ್ನೇ ಹಾಕ್ತೀನಿ ಸರ್. ಹಣ್ಣು ಹಾಕ್ಬಿಟ್ಟು ಏಕದಳ ಧಾನ್ಯ ದ್ವಿದಳ ಧಾನ್ಯ ಹಾಕ್ಬಿಟ್ಟು ಮಾಡ್ತೀನಿ ಸರ್. ಇನ್ನೊಂದು ಮಾಮೂಲಿ ಪದ್ಧತಿ ಅಂತ ಅಂದ್ರೆ, ಇಲ್ಲಿ ಸ್ಲರಿ ಹಾಕಲ್ಲ ಸರ್, ಸಗಣಿ ಹಾಕ್ಬಿಟ್ಟು ಮಾಡ್ತೀನಿ ಸರ್. ಇದು ಮನೆ ಹತ್ರ ಮಾಡೋದು ಸರ್, ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಜಮೀನ್ ಇದೆ, ಅದಕ್ಕೆ ಮಾಮೂಲಿ ಜೀವಾಮೃತ ಮಾಡ್ತೀನಿ ಸರ್. ಸಗಣಿ ಹಾಕ್ಬಿಟ್ಟು ಮಾಮೂಲಿ ಇನ್ನೆಲ್ಲಾನು ಹಾಕ್ಬಿಟ್ಟು ಮಾಡ್ತೀವಿ ಸರ್. ಈಗ ಸ್ಲರಿ ಬಳಸಿ ಮಾಡುವಂತದ್ದು ಹೆಚ್ಚು ಶ್ರೇಷ್ಠವೋ ಅಥವಾ ಬರೀ ಸಗಣಿ ಬಳಸಿ ಮಾಡ್ತಕ್ಕಂಥದ್ದು ಶ್ರೇಷ್ಠವೋ? ಸ್ಲರಿಲಿ ಸ್ವಲ್ಪ ಕೆಲವರು ಹೇಳ್ತಾರೆ ಪವರ್ ಕಡಿಮೆ ಅಂತ ಹೇಳ್ತಾರೆ, ನನ್ಗೆ ಅದ್ರ ಬಗ್ಗೆ ಇನ್ನೂ ಕ್ಲಿಯರಿಟಿ ಇಲ್ಲ. ಬಟ್ ಅಲ್ಲಿ ಎರಡೂ ಒಂದೇ ರಿಸಲ್ಟ್ ಕೊಡ್ತಾವೆ ಸರ್. ನನ್ಗೆ ಕೆಲವರು ಹೇಳ್ತಾರೆ ಸ್ಲರಿ ಅಲ್ಲಿ ಲಾಸ್ಟ್ ಆಗ್ಬರುತ್ತದೆ, ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಲ್ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ. ನನ್ಗೇನು ಹಂಗಂತ ಅನಿಸ್ತಿಲ್ಲ ಸರ್. ಗೋಬರ್ ಗ್ಯಾಸ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? 19 ಮಾಡಿದ್ರು ಸರ್. ಏನೇನು ಅನುಕೂಲ ಆಗ್ತದೆ ಅದರಿಂದ? ಗೋಬರ್ ಗ್ಯಾಸ್ ಇಂದ ನಮ್ಗೆ ಗ್ಯಾಸ್ ಸಿಗ್ತದೆ ಸರ್, ಅದೇ ಖರ್ಚಾಗ್ತಿತ್ತು ಸೇವ್ ಆಗ್ತಿದೆ. ಮತ್ತೇನಂತಂದ್ರೆ ಅದೊಂದು ಬೆಳಗ್ಗೆ ಒಂದು ಎಕ್ಸಸೈಸ್ ಇದ್ದಂಗೆ. ನಾನು ಸ್ಲರಿನೂ ಸಹ ಒಂದು ಟೆಕ್ನಾಲಜಿ ತರ ಮಾಡಿದೀನಿ ಸರ್. ನಾನು ಮಾಡಿಸ್ಬೇಕಾದ್ರಲ್ಲೇ ಒಂದು ರೌಂಡ್ ಶೇಪ್ ಅಲ್ಲಿ ಮಾಡಿದ್ದೀನಿ ಸರ್. ಎಲ್ಲ ಸ್ಕ್ವೇರ್ ಟೈಪ್ ಮಾಡಿಸ್ತಾರೆ, ನಾನು ರೌಂಡ್ ಶೇಪ್ ಅಲ್ಲಿ ಮಾಡ್ತಿದ್ದೀನಿ. ಈ ರೌಂಡ್ ಶೇಪ್ ಅಲ್ಲಿ ಮಾಡಿಸೋದ್ರಿಂದ ಏನು ಅಂತಂದ್ರೆ, ನಾವು ಕೈ ಹಾಕ್ತಲೇ ಕಲಸ್ಕೋಬಹುದು ಸರ್. ಕೈ ಹಾಕ್ತಲೇ ಒಂದು ಕೋಲ್ ಪದ್ಧತಿ ಮಾಡ್ಬಿಟ್ಟು ಅದೊಂದು ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಕೋಲ್ ಪದ್ಧತಿಯಲ್ಲಿ ಮಾಡಿದ್ದೀನಿ ಸರ್. ನಾವು ಕೋಲ್ ಪದ್ಧತಿ ರೊಟೇಟೆಡ್ ಮಾಡಿದ್ರೆ ಅದು ಕೈಲಿ ನಾವು ಕಲಸೋದಕ್ಕಿಂತ ಹೆಚ್ಚಾಗಿ ಅವಾಗ ಎರಡು ತಿಂಗಳು ಒಂದೂವರೆ ತಿಂಗಳು ಬರ್ತಿತ್ತು ಸರ್ ಸಿಲಿಂಡರ್. ಇವಾಗ ನಾಲ್ಕು ತಿಂಗಳು ಐದು ತಿಂಗಳು ಬರ್ತದೆ. ನಾಲ್ಕು ತಿಂಗಳು ಐದು ತಿಂಗಳು ಒಂದು ಸಿಲಿಂಡರ್ ಸಾಕಾಗುತ್ತೆ. ಒಂದು ಸಿಲಿಂಡರ್ ಸಾಕಾಗುತ್ತೆ. ಅದು ಏನಾದ್ರೂ ಹಬ್ಬ ಹುಣ್ಣಿಮೆ ಇದ್ದಾಗ ಮಾತ್ರ, ಮತ್ತೆ ಜನಗಳು ಜಾಸ್ತಿ ಬಂದಾಗ ನೆಂಟರಿಷ್ಟ ಅವಾಗ ತರಿಸ್ಕೋಬೇಕು ಸರ್. ತರಕಾರಿ ಮತ್ತೆ ಹಣ್ಣುಗಳು ಏನೇನು ಬೆಳ್ಕೊಂಡಿದ್ರಪ್ಪ? ಹಣ್ಣಿನ ಗಿಡಗಳಾಗಿ ನಾವು ಸರ್ ಡ್ರಾಗನ್ ಫ್ರೂಟ್ ಇದೆ, ಸೀತಾಫಲ, ಸಪೋಟ, ಚೆರಿ ಗಿಡ, ಮರಸೇಬು, ನಾರ್ಮಲ್ ಸೇಬು, ವಿವಿಧ ರೀತಿಯ ಬಾಳೆಹಣ್ಣು ಗಿಡ ಅವು ಸರ್. ಕೊಂಗನ್ ಬಾಳೆ, ಚಂದ್ರ ಬಾಳೆ, ಚಿಪ್ಸ್ ಬಾಳೆ, ಬೂದ್ ಬಾಳೆ, ಏಲಕ್ಕಿ ಬಾಳೆ, ಪುಟ್ ಬಾಳೆ, ಈ ತರ ನಾನು ನಾಲ್ಕು ತರ ಬಾಳೆ ಇದೆ. ಅದ್ರ ಜೊತೆ ನಮ್ಗೆ ವಿಶೇಷ ತಳಿ ಹಣ್ಣುಗಳೆಲ್ಲ ಇದೆ ಸರ್ ನನ್ನ ಹತ್ರ. ಮತ್ತೆ ಆಯುರ್ವೇದಿಕ್ ಗಿಡಗಳಿವೆ, ಲೋಳೆ ರಸ ಇದೆ, ಮತ್ತೆ ಒಂದಲ್ಗಾ ಇದೆ. ಇದೆಲ್ಲ ನೀವು ಮನೆ ಬಳಕೆಗೋ ಅಥವಾ ಮಾರಾಟನೂ ಮಾಡ್ತೀರಾ? ಸರ್ ಎಲ್ಲ ಮನೆ ಬಳಕೆಗೆ ಹಾಕಿ ಸರ್. ಒಂದೊಂದು ಎರಡು ಗಿಡ ಹಾಕಿದೀವಿ. ಇನ್ ತರಕಾರಿ ಗಿಡಾಗಿ ನಾವು ಕಡಲೆ ಹಾಕಿದೀವಿ, ಮೆಣಸಿನ ಗಿಡ, ಈರುಳ್ಳಿ, ಕೆಂಪು ಕ್ಯಾರೆಟ್, ಆಮೇಲೆ ಸೊಪ್ಪಿನ ಗಿಡಗಳು ಹಾಕಿದೀವಿ ಸರ್. ಮನೆಗೆ ಏನೇನು ಬೇಕೋ ಅದೆಲ್ಲದನ್ನು ಗೆಣಸಿದೆ. ಮನೆಗೆ ಬೇಕಾದ ಎಲ್ಲ ತರದ ಗಿಡಗಳಿದೆ ಸರ್. ವಿಶೇಷವಾಗಿದೆ. ನಿಮ್ಗೇನನ್ಸುತ್ತೆ ಕೃಷಿ, ಸುಕನ್ಯಾ ಅವರೇ, ಕೃಷಿ ಬಗ್ಗೆ ನಮಗೆ ತುಂಬಾ ಆಸಕ್ತಿ ಇದೆ ಸರ್? ಆಸಕ್ತಿ ಇದೆ. ಬದುಕು ಕಟ್ಕೋಬಹುದು ಅಲ್ಲಿ? ಹೌದು ಸರ್, ಕಟ್ಕೋಬಹುದು. ಹೇಗೆ? ತುಂಬಾ ಜನ ಕಷ್ಟ ಅಂತಾರೆ ಬದುಕು ಕಟ್ಕೊಳ್ಳೋದು, ಇಲ್ಲಿ ಬದುಕಾಗೋದಿಲ್ಲ ಕೃಷಿಲಿ ಅಂತಾರೆ. ಅಂದ್ರೆ ಅದ್ರ ಹೇಗೆ ಅಂತ ಅಂದ್ರೆ, ಅದು ನಾವು ಹೆಚ್ಚಿಗೆ ಗಮನ ವಹಿಸಿ ಯಾವ್ದು ಮಾಡ್ತೀವಿ ಅನ್ನೋದು ಅದ್ರ ಶ್ರಮ ಪಟ್ಟು ಅದನ್ನ ಮಾಡ್ಬೇಕು ಸರ್. ಮಾಡೋದ್ರಲ್ಲಿ ನಮ್ಗೆ ಆಸಕ್ತಿ ಬರ್ತದೆ. ಆಸಕ್ತಿ ಬಂದಾಗ ಅದನ್ನ ಹೆಚ್ಚಿಗೆ ವಹಿಸಿ ಮಾಡ್ಬೇಕು. ಅದು ಮಾಡ್ಬೇಕಾಗಲ್ಲ ಅಂತ ಅಂದಾಗ ಅದು ಶ್ರಮ ಆಗುತ್ತೆ ಸರ್, ಅದರಲ್ಲಿ ಲಾಸ್ ಆಗುತ್ತೆ ಸರ್. ಪುನೀತ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡೋದು? ನಿಮ್ ಫೋನ್ ನಂಬರ್ ಹೇಳ್ತೀರಾ? ಹೌದು ಸರ್, 9620274123. ಇನ್ನೊಂದು ಸರಿ ಹೇಳಿ, 9620274123. ಒಳ್ಳೆದು ಪುನೀತ್ ಅವರೇ ಹಾಗೂ ಸುಕನ್ಯಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡ್ರಿ. ಕೃಷಿ ಅನ್ನುವಂಥದ್ದು ಹೇಗೆ ಇದೆ, ಹೇಗೆ ನೀವು ಅದನ್ನು ಲಾಭದಾಯಕವಾಗಿ ಮಾಡ್ಕೊಂಡಿದ್ದೀರಿ, ಏನೆಲ್ಲ ಅನುಕೂಲಗಳು ಕೃಷಿಯಿಂದ ಲಭಿಸ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸ್ಕೊಟ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ನೀವು ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ಪ್ರಗತಿಪರ ಕೃಷಿಕ ಜಿಟಿ ಪುನೀತ್ ಹಾಗೂ ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ.